ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ, ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ, ಅಚ್ಯುತನೇ ಕಾಯೋ ಅಚ್ಯುತನೇ ಕಾಯೋ ಗೋವಿಂದ ಹರಿ ಕಾಯೋ ಕಾಯೋ ನೀ ಕರುಣ ಅಚ್ಯುತನೇ ಕಾಯೋ ತಪ್ಪು ಸಾಸಿರನೆಲ್ಲ ಕ್ಷಮಿಸೋ, ತಪ್ಪು ಸಾಸಿರನೆಲ್ಲ ಎನ್ನ ತಪ್ಪು ಸಾಸಿರನೆಲ್ಲ ಕ್ಷಮಿಸೋ ಕ್ಷಮಿಸೋ. ಪುರಂದರ ವಿಠಲ ಪುರಂದರ ವಿಠಲ ಪರಾಕುಮಾಡದೆ ಪರಾಂಬರಿಸಿ ಎನ್ನ ಅಪರಾಧಂಗಳ ಕ್ಷಮಿಸೋ, ಪರಾಕುಮಾಡದೆ ಪರಾಂಬರಿಸಿ ಎನ್ನ ಅಪರಾಧಂಗಳ ಕ್ಷಮಿಸೋ, ಎನ್ನ ಅಪರಾಧಂಗಳ ಕ್ಷಮಿಸೋ. ಸಿರಿಯರೇ.